ಪರಮಾತ್ಮನೇ ಚತುರ್ವಿಧ ಪುರುಷಾರ್ಥಗಳನ್ನು ಪರಮ ಮುಖ್ಯ ವೃತ್ತಿಯಿಂದ ಕೊಡ್ತಕ್ಕಂಥವನು, ಸ್ವತಂತ್ರತ್ವೇನ ಕೊಡ್ತಕ್ಕಂಥವನು. ಆದ್ದರಿಂದ ಶ್ರೀಮದ್ ಆನಂದ ತೀರ್ಥಾಂತರ್ಗತನ ಭಜಿಸು ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸಿದರು. ಈಗ ಹೇಳ್ತಾರೆ, ಶ್ರೀಮನೋರಮ ಮೇರುತ್ರಿಕ ಕುದ್ಧಾಮ ಸತ್ಕಲ್ಯಾಣ ಗುಣಗಣ ನಿಸ್ಸೀಮ ಪಾವನ ನಾಮ ದಿವಿಜೋದ್ಧಾಮ ರಘುರಾಮ ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ತುತಿಸುವರಿಗೆ ಸುಧಾಮ ಗೊಲಿದಂದದಲ್ಲಿ ಅಖಿಲಾರ್ಥಗಳ ಕೊಡುತ್ತೀಪ್ಪ. ಪ್ರೇಮಪೂರ್ವಕ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಅಖಿಲಾರ್ಥಗಳನ್ನೇ ಕೊಡ್ತಾನೆ ಪರಮಾತ್ಮ. ಗರುಡ ಪುರಾಣದಲ್ಲಿ ಪರಮಾತ್ಮನೇ ಗರುಡನನ್ನು ಕುರಿತು ಹೇಳ್ತಾನೆ, ಮಾಮ ವಿತ್ವ ನಮುಚ್ಛತೆ, ನನ್ನನ್ನು ಉಪಾಸನೆ ಮಾಡದೆ ಮುಕ್ತಿ ಇಲ್ಲ. ಹಾಗಂತ ನೇರವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡುವ ಅಧಿಕಾರ ನಮಗಿಲ್ಲ. ಅದಕ್ಕೆ ಹಿಂದಿನ ಪದ್ಯದಲ್ಲಿ ತಿಳಿಸಿದಂತೆ ಶ್ರೀಮದ್ ಆನಂದ ತೀರ್ಥಾಂತರ್ಗತನಾದ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ಪ್ರೇಮಪೂರ್ವಕವಾಗಿ ಸ್ತೋತ್ರಾದಿಗಳನ್ನು ಭಜನೆಗಳನ್ನು ಮಾಡಿದ್ರೆ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಭಗವಂತ. ಅಂತಹ ಪರಮಾತ್ಮನನ್ನು ಮೇರುಪರ್ವತದಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತೇಳಿ ಮೂರು ಧಾಮಗಳಲ್ಲಿ ತ್ರಿಕಕುತ್ ಅಂದರೆ ಉನ್ನತ ಸ್ಥಾನದಲ್ಲಿ ಇರೋವನು ಅಂಥೇಳಿ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು. ಅದೇ ಕಾರಣಕ್ಕಾಗಿ ದೇವ್ರ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪೀಠದಲ್ಲಿ ಶ್ವೇತದ್ವೀಪಾಯ ನಮಃ ಮಹತೆ ದಿವ್ಯರತ್ನ ಮಂಟಪಾಯ ನಮಃ ಅಂಥೇಳಿ ಈ ರೀತಿಯಾಗಿ ಲಕ್ಷ್ಮೀ ಸ್ವರೂಪಾತ್ಮಕವಾದ ಶ್ವೇತದ್ವೀಪವನ್ನು ಅದರಲ್ಲಿ ಲಕ್ಷ್ಮೀ ಸ್ವರೂಪ ದಿವ್ಯವಾಗಿರ್ತಕ್ಕಂಥ ರತ್ನದ ಮಂಟಪವನ್ನು ಆವಾಹನೆ ಮಾಡೋದು ಇದೆಲ್ಲ. ಇದು ಮಧ್ವ ಮತ ಅನುಸಾರಿಯಾಗಿರ್ತಕ್ಕಂಥ ಭಗವಂತನ ಪೂಜೆ. ಅದಕ್ಕೆ ಒಲಿದು ಭಗವಂತ ಅಖಿಲಾರ್ಥಗಳನ್ನೇ ಕೊಡ್ತಾನೆ ಅಂತ. ಹೇಗೆ ಕೊಡ್ತಾನೆ ಅಂದರೆ ತುತಿಸುವರಿಗೆ, ಏನನ್ನು ತನ್ನ ಮಹಾಮಹಿಮೆಗಳ ತುತಿಸುವರಿಗೆ. ಎಷ್ಟು ಕಾಲ? ನಿತ್ಯದಲ್ಲಿ ತನ್ನ ಮಹಾಮಹಿಮೆಗಳ ತುತಿಸುವರಿಗೆ. ಹೇಗೆ ಸ್ತೋತ್ರ ಮಾಡಬೇಕು? ಪ್ರೇಮಪೂರ್ವಕ ಅಂದರೆ ಭಯದಿಂದ ಅಲ್ಲ, ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ತುತಿಸುವರಿಗೆ ಸುಧಾಮ ಒಲಿದಂದದಲ್ಲಿ ಅಖಿಲಾರ್ಥಗಳ ಕೊಡುತ್ತಿಪ್ಪ. ಆ ಸುಧಾಮ ಕಡುಬಡವನಾಗಿದ್ದ ಅವನಿಗೆ ಹೇಗೆ ಅಖಿಲಾರ್ಥಗಳನ್ನು ಕೊಟ್ಟ, ಸಕಲ ಪುರುಷಾರ್ಥಗಳನ್ನು ಕೊಟ್ಟ, ಆ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಮಹಾಭಾರತದಲ್ಲಿ ಒಂದು ಕಥೆಯನ್ನು ತಿಳಿಸ್ತಾರೆ. ಹಿಂದೆ ತಾರಣ ಅಂತ ಒಬ್ಬ ಭಾರೀ ಬಡವನಾಗಿದ್ದ, ದರಿದ್ರನಾಗಿದ್ದ ಒಬ್ಬ ಬ್ರಾಹ್ಮಣ ಇದ್ದ. ಅವನು ತನ್ನ ತಂದೆಯ ಶ್ರಾದ್ದ ಬಂದಾಗ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವಂತಹ ಸಾಮರ್ಥ್ಯ ತನಗಿಲ್ಲ ಅಂತ ಬಹಳ ಸಂಕಟ ಪಡ್ತಿದ್ದ. ಪ್ರತಿನಿತ್ಯ ಬಡ ಬ್ರಾಹ್ಮಣರು ಒಳ್ಳೆ ಆಚಾರ ವಿಚಾರ ಹೊಂದಿದವರು ಅಂತ ಪ್ರತಿನಿತ್ಯ ಅವರನ್ನು ಊರಿನವರೆಲ್ಲರೂ ಊಟ ಕರೀತಾ ಇದ್ದರು. ಒಂದೊಂದು ದಿನ ಒಂದೊಂದು ಕಡೆ ಅವನ್ನ ತೀರ್ಥ ಪ್ರಸಾದಕ್ಕೆ ಬರಬೇಕು ಅಂತ ಅಪಮಾನ ಮಾಡ್ತಿದ್ರು. ದಾರಿದ್ರ, ಮನೆಯಲ್ಲಿ ಏನೂ ಇರಲಿಲ್ಲ, ಕರಿತಿದ್ರು, ಹೋಗಿ ಊಟ ಮಾಡಿ ಬರ್ತಿದ್ದ. ಹೀಗೆ ಇರುವಾಗ ಕಾಲಾಂತರದಲ್ಲಿ ಒಂದು ದಿನ ತಂದೆ ತಾಯಿ ಶ್ರಾದ್ದದ ದಿನ ಬಂತು. ಆಗ ಏನು ಮಾಡಬೇಕು? ಪ್ರತಿನಿತ್ಯ ಬೇರೆ ಕಡೆ ಮಾಡ್ತೀವಿ, ಶ್ರಾದ್ದ ದಿನ ಮನೆಯಲ್ಲೇ ಮಾಡಿದರೆ ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯ ಅಂತ ಶಾಸ್ತ್ರ ವಿಚಾರವನ್ನು ತಿಳ್ಕೊಂಡಿದ್ದ. ಆದರೆ ದಟ್ಟ ದಾರಿದ್ರೆ ಏನೂ ಇಲ್ಲ, ಏನಾದರೂ ಮಾಡಲೇಬೇಕಲ್ಲ ಅಂತ ಬಹಳ ಯೋಚನೆ ಮಾಡಿ ಸಾಸಿವೆಯನ್ನು ಇತ್ತು ಅವ್ರ ಮನೆಯಲ್ಲಿ, ಆ ಸಾಸಿವೆಯನ್ನು ಅರೆದು ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡ್ದ. ಬ್ರಾಹ್ಮಣರಿಗೂ ಕೂಡ ಆ ಸಾಸಿವೆಯಿಂದ ಮಾಡಿರ್ತಕ್ಕಂಥದ್ದನ್ನೇ ಅಡುಗೆಯನ್ನು ಬಡಿಸ್ದ. ಭಗವಂತನ ಅನುಗ್ರಹದಿಂದ ಇವನ ಶ್ರದ್ಧೆಗೆ ಭಕ್ತಿಗೆ ಮೆಚ್ಚಿ ಪಿತೃಗಳು ಬ್ರಾಹ್ಮಣರು ಎಲ್ಲ ತೃಪ್ತರಾದರೂ ಚೆನ್ನಾಗಿ ಆಶೀರ್ವಾದವನ್ನು ಮಾಡಿ ಹೋದರು. ಅದರ ಫಲವಾಗಿ ಅವನಿಗೆ ಮುಂದೆ ಸ್ವಪ್ನದ ಮೂಲಕ ಒಂದಿಷ್ಟು ಸಂಪತ್ತು ದೊರೆಯಿತು. ಹಿರಿಯರು ಗಳಿಸಿ ಅದನ್ನು ಭೂಗತ ಮಾಡಿಟ್ಟಿದ್ರು. ಸ್ವಪ್ನದಲ್ಲಿ ಲಕ್ಷ್ಮೀದೇವಿ ಬಂದು ಹೇಳಿದ್ಲು. ಕೊನೆಗೆ ಅದೇ ರೀತಿಯಾಗಿ ತೆಗೆದು ಅಗೆದು ನೋಡಿದಾಗ ಬೇಕಾದಷ್ಟು ಭಾರೀ ಸಂಪತ್ತು ಸಿಕ್ತು. ಈ ಸಂಪತ್ತು ಸಿಕ್ಕ ತಕ್ಷಣ ಧನಮದವೂ ಜೊತೆಗೇ ಬಂತು. ಮತ್ತು ಅದೇ ರೀತಿಯಾಗಿ ಮಾತಾಪಿತೃಗಳ ಶ್ರಾದ್ದದ ಪರ್ವಕಾಲ ಅನ್ನೋದು ಬಂತು. ಬ್ರಾಹ್ಮಣರಿಗೆ ಒಳ್ಳೆ ಭೋಜನ, ಕೈ ತುಂಬ ದಕ್ಷಿಣೆ ಕೊಟ್ಟು ಎಲ್ಲ ವೈದಿಕವನ್ನು ಮಾಡಬೇಕು ಅಂತ ಹೆಂಡತಿ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆಗ ಈ ತಾರಣವನ್ನು ಬ್ರಾಹ್ಮಣ ಹೇಳ್ತಾನೆ, ನೋಡು ಈಗ ದುಡ್ಡು ಸಂಪತ್ತು ಎಲ್ಲ ಬಂತು ಅಂಥೇಳಿ, ಹಾಗೆಲ್ಲ ಖರ್ಚು ಮಾಡಿದ್ರೆ ಮುಂದೆ ಜೀವನ ಮಾಡೋದು ಹೇಗೆ? ಇದು ಒಂದು. ಇನ್ನೂ ಒಂದು ಮಾತು ಹೇಳ್ತೀನಿ ಹೇಳು, ಇದೆಲ್ಲ ಬಂದಿದ್ದ್ಯಾಕೆ? ನಾವು ಸಾಸಿವೆ ಕಾಳಿನಿಂದ ಅದನ್ನೇ ಕುಟ್ಟಿ ಪುಡಿ ಮಾಡಿ ಅದರ ಹಿಟ್ಟಿನಿಂದ ಪಿಂಡವನ್ನು ತಯಾರು ಮಾಡಿ ಪಿಂಡ ಪ್ರಧಾನ ಪೂರ್ವಕವಾಗಿ ಶ್ರಾದ್ದವನ್ನು ಮಾಡಿ ಬ್ರಾಹ್ಮಣರಿಗೂ ಅದೇ ಸಾಸಿವೆಯಿಂದ ನಾನಾ ರೀತಿಯಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿ ಬಡಿಸಿದ್ವಲ್ಲ, ಇದಕ್ಕೆ ಪರಮಾತ್ಮ ಮತ್ತು ಪಿತೃದೇವತೆಗಳು ಎಲ್ಲರೂ ಪ್ರೀತರಾಗಿ ನಮಗೆ ಅಪಾರವಾಗಿರ್ತಕ್ಕಂಥ ಧನ ಸಂಪತ್ತೆಲ್ಲ ಬಂದಿದೆ. ಆದ್ದರಿಂದ ಇದುವರೆಗೆ ಏನು ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದೀವೋ ಅದೇ ರೀತಿಯಾಗಿ ಇವತ್ತು ಶ್ರೀಮಂತಿಗೆ ಬಂದರೂ ಕೂಡ ಹಿಂದೆ ನಾವು ಹೇಗಿದ್ವಿ ಅನ್ನೋದನ್ನು ಮರೆಯಬಾರದು ಅಂತ ಅವಳಿಗೆ ಹೇಳಿ ಆ ಸಾಸಿವೆ ಕಾಳಿನ ಪಿಂಡ ಅದನ್ನೇ ಮತ್ತೆ ಒಂದಿಷ್ಟು ಭಕ್ಷ್ಯ ಭೋಜ್ಯ ಎಲ್ಲ ಮಾಡಿ ತುಳಸಿ ಸಹಿತ ದಕ್ಷಿಣೆಯನ್ನು ಇಟ್ಟು ಊಟ ಮಾಡಿಸಿ ಬ್ರಾಹ್ಮಣರನ್ನು ಕಳಿಸ್ಬಿಟ್ಟ. ಬ್ರಾಹ್ಮಣರು ಶಾಪ ಹಾಕಿ ಹೋದರು. ಅದರ ಫಲವಾಗಿ ಏನಾಯಿತು, ರಾತ್ರಿ ಕಳ್ಳರು ಬಂದರು, ಮನೆಗೆ ಕನ್ನ ಹಾಕಿ ಎಲ್ಲವನ್ನು ದೋಚಿಕೊಂಡು ಹೋದರು. ಆ ನಂತರದಲ್ಲಿ ಅವನು ವೈರಾಗ್ಯದಿಂದ ಕಾಡು ಹೋಗಿ ಋಷಿಗಳ ಉಪದೇಶವನ್ನು ಪಡ್ಕೊಂಡು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡ್ತಾನೆ. ಅದರ ಫಲವಾಗಿ ದ್ವಾಪರದಲ್ಲಿ ಶ್ರೀಕೃಷ್ಣನ ಮಿತ್ರನಾಗಿ ಕುಚೇಲ ಅಂತ ಮತ್ತೆ ದರಿದ್ರ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಅವನ ಹೆಂಡತಿ, ನಿಮ್ಮ ಮಿತ್ರ ಶ್ರೀಕೃಷ್ಣ ದ್ವಾರಕಾಧಿಪತಿಯವನು ನಿಮಗೆ ಸಂಪತ್ತನ್ನು ಕೊಡದೇ ಇರೋದಿಲ್ಲ, ಹೋಗಿ ಒಂಚೂರು ಪ್ರಾರ್ಥನೆಯನ್ನು ಮಾಡಿರಿ, ಮನೆಯಲ್ಲಿ ಮಕ್ಕಳೆಲ್ಲ ಉಪವಾಸದಿಂದ ಹಸಿವೆಯಿಂದ ಕಂಗೆಟ್ಟು ಹೋಗಿದ್ದಾರೆ, ನೀವು ಹೋಗಿ ನಿಮ್ಮ ಸಖ ಮಿತ್ರ ಅದರಿಂದ ಕಷ್ಟದಲ್ಲಿ ಸಹಾಯವನ್ನು ಮಾಡಿಯೇ ಮಾಡ್ತಾರೆ, ಹೋಗಿ ಕೇಳಿ ಅಂತ ಪರಿಪರಿಯಾಗಿ ಆ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದ್ಲು. ಹೋಗ್ತಾ ಬರಿಗೈಯಲ್ಲಿ ಹೋಗಬೇಡ್ರಿ, ಹಿರಿಯರು ಜ್ಞಾನಿಗಳು ಪುಟ್ಟ ಮಕ್ಕಳು ಅಥವಾ ಗುರುಗಳ ಮನೆಗೆ ಹೋದಾಗ ಬರಿಕೈಯಲ್ಲಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಮುಷ್ಟಿ ಅವಲಕ್ಕಿಯನ್ನು ಹರಿದ ಪಂಚೆಯಲ್ಲಿ ಕಟ್ಟುಕೊಟ್ಟು ಕಳಿಸ್ತಾಳೆ. ಕುಚೇಲನಿಗೆ ಏನೋ ದಾಕ್ಷಿಣ್ಯ, ಆದರೂ ಹೆಂಡತಿ ಹೇಳ್ತಾಳೆ ಸತ್ಯ ಸಂಗತಿ, ಮಕ್ಕಳೆಲ್ಲ ಹಸಿವೆಯಿಂದ ಕಂಗೆಟ್ಟು ಹೋಗಿದ್ದಾರೆ. ಆಗಲಿ ಸ್ನೇಹಿತ, ಹೇಗಾದರೂ ಆಗಲಿ ಹೋಗಿ ಬರ್ತೀನಿ, ಆದರೆ ನಾನು ಯಾವತ್ತೂ ಯಾರನ್ನು ಏನು ಬೇಡಿಲ್ಲ, ಇವತ್ತು ಬೇಡೋದು ಇಚ್ಛೆ ಇಲ್ಲ, ಆದರೂ ಕೂಡ ಹೆಂಡತಿಗೆ ಸಮಾಧಾನ ಆಗಲಿ ಅಂತ ಇಲ್ಲಿಂದ ಶ್ರೀಕೃಷ್ಣನ ಮನೆಗಂತೂ ಹೋಗ್ತೀನಿ ಅಂತ ನಿರ್ಧಾರ ಮಾಡಿ ಆ ಹೆಂಡತಿ ಕೊಟ್ಟಿರ್ತಕ್ಕಂಥ ಅವಲಕ್ಕಿ ಗಂಟನ್ನು ತಗೊಂಡು ಹೊರಟ. ಶ್ರೀಕೃಷ್ಣನ ಮನೆಯನ್ನು ತಲುಪದ ಶ್ರೀಕೃಷ್ಣನಿಗೆ ಭಾರಿ ಸಂತೋಷ ಆಯಿತು. ಆದರ ಆತಿಥ್ಯ ಸತ್ಕಾರ ಒಬ್ಬ ಬ್ರಾಹ್ಮಣ ಬಂದರೆ ಯಾವ ರೀತಿಯಾಗಿ ಮಾಡಬೇಕು, ಆದರ ಆತಿಥ್ಯಗಳನ್ನು ಅನ್ನೋದನ್ನು ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ ತಾನು ಆ ಕುಚೇಲನಿಗೆ ಬೇಕಾದಷ್ಟು ಆದರ ಆತಿಥ್ಯ ಎಲ್ಲ ಮಾಡ್ದ. ಈ ಕುಚೇಲ ಪರಮಾತ್ಮನನ್ನು ಶ್ರೀಕೃಷ್ಣನ ಕುರಿತು ಏನೂ ಕೇಳಲಿಲ್ಲ, ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಏನನ್ನೂ ಕೊಡಲಿಲ್ಲ. ಆದರೆ ಭಗವಂತನ ದರ್ಶನ ಅಂತೂ ಆಯಿತು ಅಂತ ಬಹಳ ತೃಪ್ತಿಯಿಂದ ಮನೆಗೆ ವಾಪಸ್ಸು ಕುಚೇಲ ಬಂದ. ಅಲ್ಲಿ ಬಂದು ನೋಡ್ತಾನೆ, ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಇದುವರೆಗೆ ಕುಚೇಲನ ಮನೆ ಪರ್ಣಕುಟೀರದಂತೆ ಎಲೆಗಳಿಂದ ಮಾಡಿದ ಮನೆಯಾಗಿತ್ತು, ಈಗ ನೋಡಿದ್ರೆ ಅರಮನೆಯಾಗಿ ಬದಲಾಗಿತ್ತು. ಹೆಂಡತಿ ದಾಸ ದಾಸಿಯರಿಂದ ಕೂಡಿಕೊಂಡು ರಾಣಿಯಂತೆ ಶೋಭಾಯಮಾನವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಬೆಲೆ ಬಾಳುವ ವಸ್ತ್ರ ಭೂಷಣ ಎಲ್ಲವನ್ನು ತೊಟ್ಟು ಯಾವ ರಾಣಿಗೂ ತಾನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅಲಂಕೃತಳಾಗಿದ್ದಾಳೆ. ಕುಚೇಲನಿಗೆ ಜ್ಞಾನೋದಯ ಆಯಿತು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಆದ್ದರಿಂದ ನಾನು ಮೋಸ ಹೋಗಿ ಅವನನ್ನು ಮರೆಯಬಾರದು, ಸಂಪತ್ತನ್ನು ಸದ್ವಿನಿಯೋಗ ಮಾಡಿ ಶ್ರೇಷ್ಠವಾಗಿರ್ತಕ್ಕಂಥ ಗತಿಯನ್ನು ಹೊಂದಬೇಕು ಅಂತ ವಿಚಾರ ಮಾಡ್ದ. ತಾರಣ ಆದಾಗ ಮಾಡದಂತೆ ಧನಮದದಿಂದ ಭಗವಂತನನ್ನು ಮರೆಯಬಾರದು ಅಂತ ಹೇಳಿ ತಾನು ಮತ್ತೆ ಉತ್ಕೃಷ್ಟವಾಗಿ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿ ಕೊನೆಗೆ ಪರಂಪರೆಯಲ್ಲಿ ಮೋಕ್ಷವನ್ನೇ ಹೊಂದಿದ ಕುಚೇಲ ಅಂತ ಈ ರೀತಿಯಾಗಿ. ಹೀಗೆ ಪರಮಾತ್ಮ ಅಖಿಲ ಪುರುಷಾರ್ಥಗಳನ್ನೂ ಕೊಡ್ತಾನೆ ಮತ್ತು ಸ್ವತಂತ್ರತ್ವೇನ ಕೊಡ್ತಾನೆ, ಶಾಶ್ವತವಾದದ್ದನ್ನು ಕೊಡ್ತಾನೆ. ಅದಕ್ಕೆ ಭಕ್ತನಾದವನು ಮಾಡಬೇಕಾಗಿದ್ದೇನೋ, ಶ್ರೀಮದ ಆನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರು. ನಮಗಿರ್ತಕ್ಕಂಥದ್ದು ಏಕೈಕ ದಾರಿ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಗುರುಗಳ ಮೂಲಕ ತಿಳಿದು ಸದುಪಾಸನೆಯನ್ನು ಮಾಡಿದಾಗ ಇದೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಗುರುಗಳ ಹತ್ರ ಹೋದರೆ ಗುರುಗಳು ಹೇಳಿಕೊಡ್ತಾರೆ ಹೇಗೆ ಭಜಿಸಬೇಕು ಅಂದರೆ, ಪ್ರೇಮಪೂರ್ವಕ ಭಕ್ತಿಯಿಂದ ಪ್ರೀತಿಯಿಂದ ಸ್ತೋತ್ರ ಮಾಡಬೇಕು ಹೊರತು ಭಯದಿಂದ. ನಾ ಅಕಸ್ಮಾತ್ ಸ್ತೋತ್ರಾದಿಗಳನ್ನು ಮಾಡದೇ ಇದ್ದರೆ ಅವನು ಶಿಕ್ಷೆ ಕೊಟ್ಟಾನೋ, ಪಾಪ ಬಂದಿತ್ತು, ಈ ರೀತಿಯಾಗಿ ಸ್ತೋತ್ರ ಮಾಡೋದು ಬೇಡ. ಪ್ರೇಮಪೂರ್ವಕ ಭಜಿಸು. ಎಷ್ಟು ಕಾಲ ಅಂದರೆ ನಿತ್ಯ. ಅಂದರೆ ಎಲ್ಲಿ ತನಕ ಇಂಥ ಉತ್ಕೃಷ್ಟವಾದ ಮನುಷ್ಯ ಜನ್ಮ ಬಂದು ಸ್ಮರಣಾದಿಗಳನ್ನು ಮಾಡಲಿಕ್ಕೆ ಶಕ್ತಿ ಇದೆಯೋ ಅಲ್ಲಿ ತನಕ. ಪಿಬತ ಭಾಗವತ ರಸಮಾಲಯಮ್ಮನ್ ಕಲ್ಪ ಪ್ರಳಯದ ತನಕನೂ ಸ್ತೋತ್ರ ಮಾಡ್ತಾನೇ ಇರಬೇಕು ಅಂತ. ಎಲ್ಲಿ ತನಕ ಈ ಸಿಪ್ಪೆಯಂತಿರುವ ಲಿಂಗ ಶರೀರ ಅಂಟುಕೊಂಡೇ ಇರುತ್ತೋ ಅದರ ಬಿಡುಗಡೆಗಾಗಿ ಅಲ್ಲಿ ತನಕನೂ ಸ್ತೋತ್ರಾದಿಗಳನ್ನು ಮಾಡಲೇಬೇಕು. ಏನನ್ನು ಸ್ತೋತ್ರ ಮಾಡಬೇಕು? ಭಗವಂತನ ಅಚಿಂತ್ಯದ್ಭುತ ಮಹಿಮೆಗಳ ಶಾಸ್ತ್ರಶ್ರವಣಾದಿಗಳನ್ನು ಗುರುಮುಖದಿಂದ ತಿಳಿದು ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಿ ಸ್ತೋತ್ರವನ್ನು ಮಾಡಬೇಕು. ಹೀಗೆ ತುತಿಸುವವರಿಗೆ ಸುಧಾಮಗೊಲಿದಂಧದಲ್ಲಿ ಅಖಿಲ ಅರ್ಥಗಳ ಕೊಡುತ್ತೀಪ್ಪ ಪರಮಾತ್ಮ ಅನ್ನೋದನ್ನು ತಿಳಿಸ್ತಾರೆ.